ಇಂದಿನ ಮಹಿಳಾ ವಾಣಿಯಲ್ಲಿ ಯಲ್ಲಾಪುರ ತಾಲೂಕಿನ ಇಡಗುಂದಿ ಸಾಳೆಮಕ್ಕಿಯ ಬಹುಮುಖ ಪ್ರತಿಭೆ ಚಂದ್ರಕಲಾ ವೆಂಕಟರಮಣ್ ಭಟ್ ಅವರೊಡನೆ ಸಂದರ್ಶನ. ಚಂದ್ರಕಲಾ ಭಟ್ ಅವರಿಗೆ ನಮಸ್ಕಾರ. ನಮಸ್ತೆ. ಹವ್ಯಾಸ ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುತ್ತದೆ ಅನ್ನುವಂತ ಒಂದು ಮಾತಿದೆ. ಈ ಮಾತನ್ನ ನೀವು ಎಷ್ಟರ ಮಟ್ಟಿಗೆ ಒಪ್ತೀರಿ? ಖಂಡಿತಕ್ಕೂ ಸರ್, ಇದು ನೂರಕ್ಕೆ ನೂರು ಸತ್ಯ. ಯಾಕೆಂದ್ರೆ ನಮ್ಮ ಯಾವುದೇ ಒಂದು ಕಲೆಯಲ್ಲಿ ನಾವು ತೊಡಗಿಸಿಕೊಂಡಾಗ ನಾವು ಮತ್ತಷ್ಟು ಸಂಸ್ಕಾರಯುತರಾಗ್ತೇವೆ, ಪಕ್ವಾಗ್ತೇವೆ ಅನ್ನೋದು ನೂರಕ್ಕೆ ನೂರು ಸತ್ಯ. ನಿಮ್ಮ ಮಾತನ್ನು ಖಂಡಿತಕ್ಕೂ ಒಪ್ಪುತ್ತೇನೆ. ಯಾಕೆಂದ್ರೆ ಈಗ ನಾನೇ ಈಗ ಒಂದು ತಾಳೆಮದ್ದಳೆಯಲ್ಲಿ ನನ್ನನ್ನ ನಾನು ತೊಡಗಿಸಿಕೊಂಡ ಕಾಲಕ್ಕೆ ನನಗೆ ಅನಿಸಿರುವಂತದ್ದು ಒಂದಿಷ್ಟು ಪ್ರಬುದ್ಧತೆ ನನ್ನಲ್ಲಿ ಬಂದಿದೆ ಅಂತ ಹೇಳಿ. ಈಗ ಹವ್ಯಾಸ ಅಂದ ತಕ್ಷಣ ಒಳ್ಳೆಯ ಹವ್ಯಾಸಗಳಿರ್ತವೆ, ಕೆಟ್ಟ ಹವ್ಯಾಸವನ್ನ ಚಟ ಅಂತ ಹೇಳ್ತೀವಿ ಅಂತ ಹೇಳಿ, ಈ ಒಳ್ಳೆಯ ಹವ್ಯಾಸದ ಒಂದು ಮಹತ್ವ ಏನು ಹಾಗೂ ಅದು ಮನುಷ್ಯರನ್ನ ಹೇಗೆ ರೂಪಿಸುತ್ತದೆ ಅಂತ? ಈಗ ಒಳ್ಳೆಯ ಹವ್ಯಾಸಗಳು ಕೆಟ್ಟ ಹವ್ಯಾಸಗಳು ಅಂತ ಹೇಳಿ ನಮಗದನ್ನ ಎರಡನ್ನ ಭೇದಗಳು ನಮಗೆ ಈ ಕಾಲಕ್ಕಂತೂ ಗೊತ್ತಾಗ್ತದೆ. ಒಳ್ಳೆಯ ಹವ್ಯಾಸಗಳನ್ನ ನಾವು ರೂಢಿಸಿಕೊಳ್ತಾ ಹೋದ್ರೆ ನಮ್ಮ ಮಾನಸಿಕವಾಗಿ ನಮ್ಮಲ್ಲಿ ನಾವು ಮತ್ತಷ್ಟು ಎತ್ತರಕ್ಕೆ ಹೋಗ್ತೀವಿ. ಮತ್ತೆ ಜೊತೆಗೆ ಒಂದು ಸಮಾಜಕ್ಕೆ ನಾವು ಒಂದು ಮೇಲ್ಪಂಕ್ತಿಯನ್ನ ಹಾಕುವಂತ ಸ್ಥಾನದಲ್ಲಿ ನಾವಿರ್ತೀವಿ, ಅದು ನಮ್ಮ ಗಮನಕ್ಕೆ ಬರುತ್ತದೆ. ಹಾಗಾಗಿ ಒಳ್ಳೆಯ ಹವ್ಯಾಸದಲ್ಲಿ ನಮ್ಮನ್ನು ನಾವು ಮತ್ತಷ್ಟು ತೊಡಗಿಸಿಕೊಳ್ಳುವಂತದ್ದು ಬಹಳ ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ಈಗ ಹವ್ಯಾಸವನ್ನ ರೂಢಿಸಿಕೊಳ್ಳುವುದಕ್ಕೆ ಸರಿಯಾದಂತಹ ಒಂದು ಹಂತ ಯಾವುದು ಅಂತ, ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಒಂದು ಹವ್ಯಾಸ ಇದ್ರೆ ಒಳ್ಳೆಯದು, ಅಥವಾ ಒಂದು ಹಂತಕ್ಕೆ ಬಂದ ಮೇಲೆ ಪ್ರೌಢಾವಸ್ಥೆಗೆ ಬಂದ ಮೇಲೆಯೇ ಇಂತಹ ಹವ್ಯಾಸವನ್ನ ಬೆಳೆಸಿಕೊಳ್ಬೇಕಾ? ಅದು ಈಗ ಪ್ರಾಥಮಿಕ ಹಂತದಲ್ಲಿ ನಮಗೆ ಸರಿ ತಪ್ಪುಗಳ ಒಂದು ವಿವೇಕ ಪ್ರಜ್ಞೆ ಆ ಕಾಲಕ್ಕೆ ನಿಧಾನವಾಗಿ ನಮ್ಮಲ್ಲಿ ಜಾಗೃತಗೊಳ್ಳುತ್ತಾ ಹೋಗ್ತದೆ. ಅಂದ್ರೆ ಆ ಸಮಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹದ್ದೊಂದು ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನ ಇರ್ತದಲ್ಲ ಪ್ರಾಥಮಿಕ ಹಂತದಲ್ಲಿ. ಅದು ಗೊತ್ತಾದಂತೆ ನಮಗೆ ಒಂದು ಆ ಹಂತದಲ್ಲೇ ನಾವು ಒಂದು ಹವ್ಯಾಸದಲ್ಲಿ ತೊಡಗಿಸಿಕೊಂಡ್ರೆ ನಮ್ಮ ಆಸಕ್ತಿಯನ್ನ ನಾವೇ ಗುರುತಿಸಿಕೊಂಡು ಒಂದು ಹವ್ಯಾಸದಲ್ಲಿ ನಾವು ತೊಡಗಿಸಿಕೊಂಡ್ವಿ ಅಂತಾದ್ರೆ ಮತ್ತೆ ಒಂದು ವಯಸ್ಸಿಗೆ ಬಂದಾಗ ನಾವು ಆ ಕಲೆಯಲ್ಲಿ ಮತ್ತಷ್ಟು ಪ್ರಾವೀಣ್ಯವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಈಗ ನಾವೆಲ್ಲ ಒಂದು ಹಂತ ದಾಟಿದ ಮೇಲೆ ಮದುವೆಯಾಗಿ ಸಂಸಾರ ಬಂಧನದಲ್ಲಿ ಸಿಲುಕಿದ ಮೇಲೆ ಮಕ್ಕಳು ದೊಡ್ಡ ಆದ ಮೇಲೆ ನಾವು ಈ ಒಂದು ಕಲೆಯಲ್ಲಿ ನಾವು ತೊಡಗಿಸಿಕೊಂಡ್ವಿ. ಈಗ ನಮಗೆ ಬಹಳ ವರ್ಷಗಳ ಹಿಂದೆನೆ ನಾವು ತೊಡಗಿಸಿಕೊಂಡ್ರೆ ಇದರಲ್ಲಿ ಇನ್ನಷ್ಟು ಸಾಧನೆಯಲ್ಲಿ ನಾವು ತೊಡಗಿಕೊಳ್ಳಬಹುದಿತ್ತು ಅನ್ನುವಂಥದ್ದು ಈಗ ನಮಗೆ ಕಾಡುತ್ತದೆ. ಹಾಗ ಆ ಕಾರಣಕ್ಕಾಗಿ ಎಳವೆಯಲ್ಲೇ ಒಂದು ಹಂತಕ್ಕೆ ಬಂದಾಗ ನಾವು ಒಂದು ನಮ್ಮ ಆಸಕ್ತಿಯನ್ನ ಗಮನಿಸಿಕೊಂಡು ಒಂದು ಒಳ್ಳೆಯ ಹವ್ಯಾಸದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ತಾ ಹೋದ್ರೆ ಅದರಲ್ಲಿ ಒಂದಿಷ್ಟು ಪ್ರಾವೀಣ್ಯವನ್ನು ಸಾಧನೆಯನ್ನು ನಾವು ಮಾಡಬಹುದು. ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರುವಂತಹದ್ದು ವಿದ್ಯಾರ್ಥಿ ಜೀವನದಲ್ಲಿ ಈ ಹವ್ಯಾಸಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ, ಹೆಚ್ಚು ಗಮನ ನಮ್ಮ ಒಂದು ವೈಯಕ್ತಿಕ ಅಭಿವೃದ್ಧಿಯ ಬಗ್ಗೆ ಮಾತ್ರ ನಾವು ಗಮನವನ್ನ ಕೊಡ್ತೀವಿ, ಒಳ್ಳೆಯ ಒಂದು ಉದ್ಯೋಗವನ್ನ ಸಂಪಾದನೆ ಮಾಡಬೇಕು ಅಥವಾ ಹೆಚ್ಚು ಸಂಪಾದನೆ ಮಾಡಬೇಕು ಈ ದೃಷ್ಟಿಕೋನ ಮಾತ್ರ ಇರ್ತದೆ ಅಂತ ಹೇಳಿ, ಆದ್ರೆ ಹವ್ಯಾಸಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶವನ್ನು ನಾವು ರೂಢಿಸಿಕೊಳ್ಬೇಕು ಅಂತ? ಖಂಡಿತಕ್ಕೂ. ಈಗ ಯಾಕೆಂದ್ರೆ ಈಗಿನ ಶಿಕ್ಷಣವನ್ನ ನೋಡಿದ್ರೆ ಮೌಲ್ಯ ಶಿಕ್ಷಣ ಬಹಳ ಕಡಿಮೆ ಆಗ್ತದೆ. ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಹೇಳಿರುವಂತದ್ದು ಮೂರು ಮುಖ್ಯ ಸಂಗತಿಗಳನ್ನ ಹೇಳಿರ್ತಾ ಇದ್ರು. ಒಂದು ಆಹಾರ ಸಂಸ್ಕೃತಿ, ಅಕ್ಷರ ಸಂಸ್ಕೃತಿ, ಮತ್ತೊಂದು ಆರಾಧನಾ ಸಂಸ್ಕೃತಿ. ಅಕ್ಷರ ಸಂಸ್ಕೃತಿ ಅಂತಂದ್ರೆ ಒಂದು ಕಲಿಯುವುದು ನಾವು ಕೇವಲ ಗುಣಕ್ಕಾಗಿ ಹಣಕ್ಕಾಗಿ ಅಲ್ಲ ಅನ್ನುವಂಥದ್ದು, ಆಹಾರವು ಆರೋಗ್ಯಕ್ಕಾಗಿ ಅದು ಬಾಯಿ ರುಚಿಗಾಗಿ ಅಲ್ಲ ಅನ್ನುವಂಥದ್ದು. ಇನ್ನು ಆರಾಧನಾ ಸಂಸ್ಕೃತಿ ಅಂತಂದ್ರೆ ಆಡಂಬರಕ್ಕಾಗಿ ಅಲ್ಲ, ಅದು ಕೇವಲ ಭಕ್ತಿಗಾಗಿ ನಮ್ಮ ಆತ್ಮೋದ್ಧಾರಕ್ಕಾಗಿ ಅನ್ನುವಂಥದ್ದು ಇತ್ತು. ಆ ಸಂಗತಿಗಳು ಹಿಂದೆ ಇತ್ತು. ಆದ್ರೆ ಕಾಲ ಕ್ರಮೇಣವಾಗಿ ಬಹುಶಃ ಈ ಮೆಕೇಲೆ ಶಿಕ್ಷಣದ ಪ್ರಭಾವವೋ ಗೊತ್ತಿಲ್ಲ, ನಮ್ಮ ಗುರುಕುಲದ ಶಿಕ್ಷಣ ಪದ್ಧತಿಯನ್ನ ವಂಚಿತರಾದ್ವಿ ನಾವು. ಈ ಕಾಲಕ್ಕಾಗುವಾಗ ಮೌಲ್ಯ ಶಿಕ್ಷಣದ ಕೊರತೆ ಬಹಳ ಇದೆ. ಈಗ ನಾವು ಕೂಡ ಪಾಲಕರು ಕೂಡ ಹಣಕ್ಕಾಗಿಯೇ ಓದು ಅನ್ನುವಂಥದ್ದು ಒಂದು ಸಾಮಾನ್ಯದ ಸಂಗತಿ ಆಗ್ಬಿಟ್ಟಿದೆ. ಹಾಗಾಗಿ ಉಳಿದ ಚಟುವಟಿಕೆಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಖಂಡಿತಕ್ಕೂ ಪ್ರಸ್ತುತ ಇದೆ. ಯಾಕೆಂದ್ರೆ ಕೇವಲ ನೀನು ಯಾವ ಉದ್ಯೋಗವನ್ನ ಮಾಡ್ತಿ ಅದಕ್ಕಾಗಿ ನೀನು ಓದು ಅಂಕವನ್ನು ಗಳಿಸು ಎನ್ನುವಂಥದ್ದೇ ಪಾಲಕರ ಒಂದು ಧ್ಯೇಯವಾಗಿರುತ್ತದೆ. ಹಾಗಾಗಿ ಅದನ್ನು ಬಿಟ್ಟು ನಮ್ಮ ಒಂದು ಉದ್ಧಾರಕ್ಕಾಗಿ ಅಂದ್ರೆ ನಮ್ಮ ಮನಸ್ಸಿನ ಪಕ್ವತೆಗಾಗಿ ಸಮಾಜಕ್ಕೂ ಕೂಡ ಒಂದು ಒಳಿತಾಗುವ ದೃಷ್ಟಿಯಲ್ಲಿ ಒಳ್ಳೆಯ ಹವ್ಯಾಸಗಳನ್ನ ನಾವು ರೂಢಿಸಿಕೊಳ್ತಾ ಅದಕ್ಕಾಗಿಯೂ ಹೆತ್ತವರೋ ಶಿಕ್ಷಕರೋ ಪ್ರೋತ್ಸಾಹವನ್ನು ಕೊಡುವಂತದ್ದು ಈ ಕಾಲಕ್ಕೆ ತೀರಾ ಅಗತ್ಯ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೃಹ ಕೃತ್ಯದ ಜೊತೆ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳನ್ನು ಕೂಡ ನೀವು ರೂಢಿಸಿಕೊಂಡಂತವರು, ಈ ಬಗ್ಗೆ ನಮ್ಮ ಕೇಳುವರಿಗೆ ಪರಿಚಯ ಮಾಡಿಕೊಡಿ. ಯಾಕೆಂದ್ರೆ ಗೃಹ ಕೃತ್ಯ ಇದು ನಮಗೆ ಹೆಣ್ಣು ಮಕ್ಕಳಿಗೆ ಇದು ದೇವರು ಕೊಟ್ಟಂತಹ ವರ. ಯಾಕೆಂದ್ರೆ ಒಂದು ಅವಧಾನ ಸ್ಥಿತಿ ಅಂತ ಇದೆಯಲ್ಲ, ಒಂದು ಸಮಯದಲ್ಲಿ ಹತ್ತಾರು ಕೆಲಸಗಳನ್ನ ಮಾಡುವಂತಹ ಒಂದು ಅವಧಾನ, ಅದು ದೇವರ ವರ ಹೆಣ್ಣು ಮಕ್ಕಳಿಗೆ. ಯಾಕೆಂದ್ರೆ ಒಂದು ಅಡಿಗೆ ಕೆಲಸ ಮಾಡುವಾಗ್ಲೂ ಕೂಡ ಕೇವಲ ಒಂದನ್ನೇ ಮಾಡ್ತಾ ಇರೋದಿಲ್ಲ ಹೆಣ್ಣು ಮಕ್ಕಳು. ಒಂದು ಒಲೆ ಮೇಲೆ ಏನೋ ಇಟ್ಟಿರ್ತಾರೆ, ಮತ್ತೇನೋ ಒಂದು ಮತ್ತೊಂದು ಕೆಲಸ, ಮಕ್ಕಳೇನೋ ಕೇಳ್ತಾರೆ, ಮತ್ತೆ ಮನೆಯ ಕುಟುಂಬದ ಎಲ್ಲರ ಏನು ಬೇಕು ಬೇಡಗಳನ್ನ ಗಮನಿಸಿಕೊಂಡು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಮಾಡುವಂತದ್ದು ಅವರಿಗೆ ವರದಾನ ಹೆಣ್ಣು ಮಕ್ಕಳಿಗೆ. ಜೊತೆ ಜೊತೆಗೆ ಅವರು ಇತರ ಹವ್ಯಾಸಗಳಲ್ಲೂ ತೊಡಗಿಸಿಕೊಂಡ್ರೆ ಖಂಡಿತಕ್ಕೂ ಒಳ್ಳೆಯದು. ಯಾಕೆಂದ್ರೆ ಆ ಮಟ್ಟಿನ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗಿದೆ. ಈಗ ಈ ಕಾಲಕ್ಕಾಗುವಾಗ ಕೇವಲ ಗೃಹ ಕೃತ್ಯಗಳಿಗಷ್ಟೇ ಹೆಣ್ಣು ಮಕ್ಕಳು ಸೀಮಿತ ಆಗಿಲ್ಲ, ಹೊರ ಪ್ರಪಂಚಕ್ಕೆ ತಮ್ಮನ್ನ ತೆರೆದುಕೊಂಡಿದ್ದಾರೆ. ಇದನ್ನು ಮಾಡುತ್ತಾ ಯಾಕೆಂದ್ರೆ ಇದನ್ನ ಯಾವ ಕಾಲಕ್ಕೂ ಕಡೆಗಣಿಸುವಂತಿಲ್ಲ. ಯಾಕೆಂದ್ರೆ ನಮ್ಮ ಕುಟುಂಬ ನಮ್ಮ ಮನೆಯ ಕೆಲಸಗಳನ್ನ ಅದನ್ನ ಅದಕ್ಕಾಗಿಯೇ ಒಂದಿಷ್ಟು ಸಮಯವನ್ನ ಮೀಸಲಾಗಿಟ್ಟು ಅದನ್ನ ಕಡೆಗಣಿಸದೆಯೇ ಉಳಿದ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಬಹಳ ಮುಖ್ಯ. ಯಾಕೆಂದ್ರೆ ಇದನ್ನು ಬಿಡುವಂತೆ ಇಲ್ಲ, ನಮಗೆ ಕುಟುಂಬ ಬಹಳ ಮುಖ್ಯ. ವ್ಯಕ್ತಿಗತವಾಗಿ ನೀವು ಯಾವ ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ? ನನಗೆ ವ್ಯಕ್ತಿಗತವಾಗಿ ಅಂತಂದ್ರೆ ನಾನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಪ್ರಾರಂಭದಲ್ಲಿ ತಾಳಮದ್ದಳೆಯಲ್ಲಿ ತೊಡಗಿಸಿಕೊಂಡೆ, ತದನಂತರದಲ್ಲಿ ಅನೇಕ ಕಡೆ ಉಪನ್ಯಾಸಗಳನ್ನು ಕೊಡುತ್ತಾ ಹೋದೆ, ಆನಂತರ ರಾಜಕೀಯಕ್ಕೆ ನಾನು ತೊಡಗಿಸಿಕೊಂಡೆ. ರಾಜಕೀಯ ಅಂತಂದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲೇಬೇಕಾಯ್ತು. ಹೀಗೆ ಧಾರ್ಮಿಕ ಉಪನ್ಯಾಸಗಳನ್ನೆಲ್ಲ ಕೊಡ್ತಾ ಬಂದೆ. ಈಗ ಒಂದೊಂದೇ ಕ್ಷೇತ್ರವನ್ನ ನಾವು ಗಮನಿಸುವುದಾದ್ರೆ, ಈಗ ತಾಳಮದ್ದಳೆಯ ಕ್ಷೇತ್ರ ಅಂತ ಹೇಳಿದ್ರಿ, ಇದನ್ನ ಹೇಗೆ ಅಭ್ಯಾಸ ಮಾಡಿದ್ರಿ, ಯಾವ ರೀತಿ ರೂಢಿಸಿಕೊಂಡ್ರಿ, ಯಾವ ರೀತಿ ಮುಂದುವರೆದ್ರಿ? ತಾಳಮದ್ದಳೆ ನನಗೆ ತೀರಾ ಇಷ್ಟವಾದಂತಹ ಸಂಗತಿ ಇದು. ಯಾಕೆಂದ್ರೆ ಆ ಮಾತಿನ ಆ ವಾಕ್ಪಟುತ್ವ ಇದೆಯಲ್ಲ, ಬಹಳ ಇಷ್ಟಪಡುವಂತಹ ಕಲೆಯಾಗಿತ್ತು. ಎಳವೆಯಲ್ಲಿ ನನಗೆ ಇದನ್ನೆಲ್ಲ ನೋಡುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಾನು ಸಿದ್ದಾಪುರ, ನನ್ನ ತಾಯಿ ಮನೆ ಬಹಳ ಕುಗ್ರಾಮ, ನಮಗೆ ಯಾವ ಸಾಂಸ್ಕೃತಿಕ ಯಾವ ಚಟುವಟಿಕೆಗಳನ್ನು ನೋಡುವಂತಹ ಅವಕಾಶ ಇರಲಿಲ್ಲ. ಶಾಲೆಗೂ ಬಹಳ ದೂರ ನಡೆದು ಹೋಗ್ಬೇಕಾಗಿತ್ತು. ಅದ ನಂತರ ನಾನು ಮದುವೆಯಾಗಿ ಇಡಗುಂದಿಗೆ ಬಂದ ನಂತರ ಇಲ್ಲಿ ಬಹಳಷ್ಟು ಈ ಯಲ್ಲಾಪುರದಲ್ಲಿ ನಿಜವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಸಾಂಸ್ಕೃತಿಕ ನಗರಿ ಅಂತಂದ್ರೆ ಯಲ್ಲಾಪುರ ಅಂತ ನನ್ನ ಭಾವನೆ. ಇಲ್ಲಿ ಅದನ್ನೆಲ್ಲ ನೋಡುವಂತಹ ಅವಕಾಶ ಸಿಕ್ತು, ಯಕ್ಷಗಾನವನ್ನು ತಾಳಮದ್ದಳೆಯನ್ನು. ಬಾಲ್ಯದಲ್ಲಿ ನನ್ನ ತಂದೆಯವರು ನನಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನೆಲ್ಲ ಕುಳಿತು ಮುಸ್ಸಂಜೆ ಆದ ತಕ್ಷಣ ದೇವರ ಭಜನೆಯನ್ನು ಮಾಡುವಾಗ ಕುಳಿತು ಹೇಳುವಂತದ್ದೊಂದು ಪರಿಪಾಠವನ್ನು ನಮ್ಮ ತಂದೆಯವರು ಹಾಕಿಕೊಟ್ಟಿದ್ರು. ಅವರು ಕಥೆಯನ್ನು ಹೇಳ್ತಾ ಇದ್ರು, ಅದನ್ನೆಲ್ಲ ಕೇಳುತ್ತಾ, ಆ ಕಾಲದಲ್ಲಿ ಕತೆ ಕೇಳುತ್ತಾ ನಮ್ಮ ಒಂದು ಕಲ್ಪನಾ ಲೋಕಕ್ಕೆ ಜಾರುವಂತಹ ಅವಕಾಶ ನಮಗೆ ಬಾಲ್ಯದಲ್ಲಿ ಇತ್ತು. ಆದ್ರೆ ಈ ಕಾಲಕ್ಕಾಗುವಾಗಿ ಇಲ್ಲ. ಆಗೆಲ್ಲ ನನಗೆ ನಾನು ಒಂದಿಷ್ಟು ಏನಾದನಾದ್ರೂ ಹೇಳಬಲ್ಲೆ ಅಂತ ಅನಿಸ್ತಾ ಇತ್ತು. ಇಲ್ಲಿ ಬಂದ ಮೇಲೆ ಇಡಗುಂದಿಯಲ್ಲಿ ವೆಂಕಟರಮಣ್ ಭಟ್ ಅಂತೇಳಿ ನಮ್ಮ ಪತಿಯವರು, ಅವರು ಹೈಸ್ಕೂಲ್ ಶಿಕ್ಷಕರಾಗಿದ್ದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ನೋಡುವ ಅವಕಾಶವನ್ನ ಸಿಕ್ತು ನನಗೆ. ನಾನು ಯಾಕೆ ಮಾಡಬಾರದು ಅಂತ ಯೋಚನೆ ಬಂತು. ಯೋಚನೆ ಬಂದ ತಕ್ಷಣ ನಮ್ಮೊಂದಿಷ್ಟು ಊರಿನಲ್ಲಿ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿದೆ, ನಾವು ಮಾಡೋಣ ಅಂತೇಳಿ. ಪ್ರಾರಂಭದಲ್ಲಿ ಒಂದು ಸ್ಕ್ರಿಪ್ಟ್ ಅನ್ನು ಇಟ್ಟುಕೊಂಡು ತಾಳಮದ್ದಳೆಯನ್ನ ಮಾಡಿದ್ವಿ, ಅದು ಬಹಳ ಯಶಸ್ವಿ ಆಯ್ತು. ತದನಂತರದಲ್ಲಿ ಹಾಗೆ ಮುಂದುವರೆದ್ವಿ. ಯಕ್ಷಗಾನದ ಒಂದು ಪಾತ್ರ ನಿರೂಪಣೆ ಆಗುವುದು ಹೇಗೆ ಅಂತ, ಈಗ ಯಕ್ಷಗಾನದಲ್ಲಿ ಪಾಲ್ಗೊಳ್ಳುವಂತಹ ವ್ಯಕ್ತಿ ಒಂದು ಪಾತ್ರವೇ ಆಗುವುದು ಯಾವಾಗ? ಯಕ್ಷಗಾನದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ವಿಶಿಷ್ಟ ಕಲೆ ಈ ತಾಳಮದ್ದಳೆ ಅಂತ ಬಂದಾಗ, ಮಾತನಾಡುವ ಶೈಲಿ ಆ ಭಾವವನ್ನ ಪ್ರಕಟಿಸುವುದು, ಅಂದ್ರೆ ರಸವನ್ನ ಆ ಭಾವಾಭಿವ್ಯಕ್ತಿಯಲ್ಲಿ ರಸ ಉತ್ಪಾದನೆ ಆಗಬೇಕು. ಹಾಗೆ ಆ ಪಾತ್ರಕ್ಕೆ ಅವರು ಇಳಿದಾಗ ಮಾತ್ರ, ಅಂತದ್ದೊಂದು ಅಭಿವ್ಯಕ್ತಿ ಸಾಧ್ಯವಾದಾಗ ಮಾತ್ರ ಒಂದು ಆ ಕಲೆಯಲ್ಲಿ ಪರಿಪೂರ್ಣ ಆಗುವುದಕ್ಕೆ ಸಾಧ್ಯ. ಯಾಕೆಂದ್ರೆ ತಾಳಮದ್ದಳೆಯಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒಂದು ಶೈಲಿ ಇದೆ, ಆ ಶೈಲಿಯಲ್ಲಿ ಹೋಗಬೇಕು. ಈ ಪೌರಾಣಿಕ ಪಾತ್ರಗಳನ್ನ ಈಗ ನೋಡಿ, ಯಕ್ಷಗಾನಕ್ಕಾದ್ರೆ ಈಗ ನಾಲ್ಕು ಭಾಗಗಳು, ಆಂಗಿಕ, ಆಹಾರ್ಯ, ಮತ್ತೆ ಅಭಿನಯ, ಸಾತ್ವಿಕ, ಈ ರೀತಿಯ ನಾಲ್ಕು ಭಾಗಗಳಿದೆಯಲ್ಲ. ಇದರಲ್ಲಿ ಕೇವಲ ಆಹಾರ್ಯ ಇಲ್ಲ, ವೇಷಭೂಷಣಗಳು ಇಲ್ಲ ತಾಳಮದ್ದಳೆಯಲ್ಲಿ. ಒಬ್ಬ ಪಾತ್ರಧಾರಿ, ಉದಾಹರಣೆಗಾಗಿ ಕೃಷ್ಣನ ಪಾತ್ರವನ್ನೇ ಹೇಳ್ತಾನೆ ಅಂತಾದ್ರೆ ನೋಡುಗರಲ್ಲಿ ಅವ ಕೃಷ್ಣನೇ ಅಂತ ಅನ್ನಿಸಬೇಕು. ಹಾಗೆ ಅನ್ನಿಸುವ ಮಟ್ಟಿಗೆ ಭಾವನೆ ತುಂಬಿ ಆ ಶೈಲಿಯಲ್ಲಿ, ಈಗ ಸಾಮಾನ್ಯ ಆಡುಭಾಷೆಯಲ್ಲಿ ನಾವು ಮಾತಾಡಿದ್ರೆ ಅದು ಅಷ್ಟು ಪರಿಣಾಮವನ್ನು ಕೊಡುವುದಿಲ್ಲ. ಯಕ್ಷಗಾನ ತಾಳಮದ್ದಲೆಗೆ ಅದರದ್ದೇ ಆದ ಶೈಲಿ ಇದೆ. ಆ ಶೈಲಿಯಲ್ಲಿ ಆ ಪಾತ್ರವನ್ನು ಕಟ್ಟಿಕೊಟ್ಟಾಗ, ಆ ಭಾವನೆ ತುಂಬಿ ಆ ಪಾತ್ರವನ್ನು ಹೇಳಿದಾಗ, ಆ ಪಾತ್ರವೇ ಕೃಷ್ಣ ಅಂತೇಳಿ ಜನರು ಕೂಡ ಯಾವ ವೇಷಭೂಷಣ ಇಲ್ಲದೆ ಇದ್ರು ಕೂಡ ಓ ಇವ ಕೃಷ್ಣ ಅಂತಾನೆ ಗುರುತಿಸ್ತಾರೆ. ಹಾಗೆ ಆ ಭಾವ ಅಭಿನಯ ಇದೆಯಲ್ಲ, ಆ ರಸವನ್ನ ಕೊಟ್ಟು ಮಾತಾಡುವಂಥದ್ದು, ಇದು ಬಹಳ ಮುಖ್ಯ. ಯಕ್ಷಗಾನವಾಗ್ಲಿ ಅಥವಾ ಯಕ್ಷಗಾನ ತಾಳಮದ್ದಳಿ ಆಗ್ಲಿ, ಸೂತ್ರಧಾರಿ ಅಂದ್ರೆ ಭಾಗವತರು. ಈ ಭಾಗವತರ ಹಾಡುವಿಕೆಗೆ ಒಂದು ಪೂರಕವಾದಂತಹ ಒಂದು ಸ್ಪಂದನ ಈ ಕಲಾವಿದರಿಂದ ಹೇಗಿರಬೇಕು ಅಂತ. ಅದು ನಿಜವಾಗಿ ತಾಳಮದ್ದಲೆಯಲ್ಲಿ ಭಾಗವತರೇ ಸೂತ್ರಧಾರಿಗಳು, ಅವರು ನಡೆಸಿದಂತೆ ತಾಳಮದ್ದಲೆ ನಡೆಸಿಕೊಂಡು ಹೋಗ್ತದೆ. ಮತ್ತೆ ಅರ್ಥಗಾರಿಕೆಗೆ ಪ್ರಸಂಗವೇ ಪ್ರಧಾನ. ಈಗ ಯಾವ ಆ ಪದ್ಯದ ಆಧಾರದ ಮೇಲೆಯೇ ಅರ್ಥವನ್ನು ಹೇಳಬೇಕಾಗುತ್ತದೆ. ಹಾಗಾಗಿ ಭಾಗವತರಿಗೆ ಪೂರಕವಾಗಿ ಅರ್ಥಧಾರಿಗಳು ಕ್ರಮಿಸಬೇಕಾಗುತ್ತದೆ. ಏಕೆಂದ್ರೆ ಯಾವುದೋ ಈಗ ಯಾವ ಅರ್ಥವನ್ನ ಹೇಳಿದ್ರು, ವ್ಯಾಸಭಾರತದಲ್ಲಿ ಹೇಳಿದ್ರು, ಕುಮಾರ ವ್ಯಾಸಭಾರತದಲ್ಲಿ ಮೇಲೆ ಅದು ಯಾವ ಪದ್ಯ ಇದೆ, ಆ ರೀತಿಯ ಅರ್ಥವನ್ನೇ ಅರ್ಥಧಾರಿಗಳು ಕಟ್ಟಿಕೊಡಬೇಕಾಗುತ್ತದೆ. ಹಾಗಾಗಿ ಭಾಗವತರ ಒಂದು ಸಂಜ್ಞೆಯ ಮೇಲೆ, ಅವರ ಒಂದು ಸೂತ್ರದ ಮೇಲೆಯೇ ತಾಳಮದ್ದಲೇ ನಡೆದುಕೊಂಡು ಹೋಗುತ್ತದೆ. ಈಗ ಯಾವುದೇ ಒಂದು ಪ್ರಸಂಗವನ್ನು ನಿರ್ಧಾರ ಮಾಡ್ತಾರೆ, ಇವತ್ತು ಇಂಥ ಒಂದು ಪ್ರಸಂಗ ಇದೆ, ಕೃಷ್ಣಾರ್ಜುನ ಕಾಳಗ ಅಂತ ಇರಬಹುದು ಅಥವಾ ಬೇರೆ ಏನೋ ಒಂದು ಪ್ರಸಂಗ ಇರಬಹುದು, ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಮಾನಸಿಕವಾಗಿ ಏನಾದರೂ ಬೇಕಾಗ್ತದೆ, ಅಥವಾ ಹೋದ ತಕ್ಷಣ ಅವರು ಭಾಗವತರು ಇಂಥದ್ದನ್ನು ಏನು ಪಾತ್ರವನ್ನ ಮಾಡು, ಕೃಷ್ಣನ ಪಾತ್ರ ಮಾಡು ಅಥವಾ ಅರ್ಜುನ ಪಾತ್ರ ಮಾಡು ಅಂತ ಹೇಳಿದ್ರೆ ತಕ್ಷಣಕ್ಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದ? ಅದಕ್ಕೆ ಪರಿಪೂರ್ಣತೆ ಬೇಕು, ಒಂದಿಷ್ಟು ಅಧ್ಯಯನ ಬೇಕು. ಆ ಮಟ್ಟಕ್ಕೆ ಹೋಗುವುದಾದ್ರೆ ನಾ ಹೇಳಿದಕ್ಕೆ ಅದರಲ್ಲೊಂದು ಆ ಪ್ರಬುದ್ಧತೆ, ಆ ನಿರಂತರ ಪರಿಶ್ರಮ ಬೇಕೇ ಬೇಕು. ಈಗ ಪ್ರಾರಂಭದ ಅನುಭವದಿಂದ ನಾನು ಹೇಳುವುದಾದ್ರೆ, ಮೊದಲು ನಾವು ಸ್ಕ್ರಿಪ್ಟ್ ಅನ್ನು ಅನುಸರಿಸಿದ್ವಿ, ಆ ನಂತರ ಆ ಕಂಠಪಾಠವೇ ಪ್ರಾರಂಭದಲ್ಲಿ ಕಂಠಪಾಠ ಮಾಡಿದ್ರೆ ಆ ನಂತರ ಅದು ಆಶಾಪಟುತ್ವ ನಮಗೆ ತಾನಾಗಿಯೇ ಸಿದ್ಧಿಸ್ತಾ ಹೋಯ್ತು. ಜೊತೆಗೆ ಯಾವ ಪಾತ್ರವನ್ನ ನಾವು ಮಾಡ್ತೇವೋ, ನಮ್ಮ ಪಾತ್ರದ ಪದ್ಯಗಳು ಯಾವುದು, ಪದ್ಯ ಕಂಠಸ್ಥ ಆಗಿರ್ಬೇಕದ್ದು ಬಹಳ ಮುಖ್ಯ. ಪದ್ಯಗಳು ನಮಗೆ ಕಂಠಸ್ಥ ಆಗಿರ್ಬೇಕು, ಅದರ ಹಿಡಿತ ನಮಗಿರ್ಬೇಕು. ಆ ಪದ್ಯಗಳ ಮೇಲೆ ನಾವು ಅನೇಕ ಆಯಾಮಗಳಲ್ಲಿ ಆ ಪದ್ಯಗಳನ್ನ ನೋಡಿ ಅರ್ಥವನ್ನು ಕಟ್ಟಿಕೊಡುವುದಕ್ಕೆ ಸಾಧ್ಯ ಆಗುತ್ತದೆ. ಪೂರ್ವ ತಯಾರಿ ಸ್ವಲ್ಪ ಬೇಕೇ ಬೇಕು. ಈಗ ಅದರಲ್ಲಿ ಅಷ್ಟು ಪ್ರಾವೀಣ್ಯತೆಯನ್ನು ಗಳಿಸಿದವರಿಗೆ ತಕ್ಷಣಕ್ಕೆ ಹೇಳುವುದಕ್ಕೆ ಸಿದ್ಧರಾಗುತ್ತಾರೆ. ಆದ್ರೆ ಒಂದು ಆ ಪದ್ಯಕ್ಕೆ ಯಾವೆಲ್ಲ ರೀತಿಯಲ್ಲಿ ಅರ್ಥವನ್ನ ಕಟ್ಟಿಕೊಡಬಹುದು ಎನ್ನುವಂತಹ ಚಿಂತನೆ ಪ್ರಾರಂಭದಲ್ಲಿ ಬೇಕೇ ಬೇಕು. ನಮ್ಮ ಪದ್ಯಗಳು ಎಷ್ಟು, ಈಗ ಒಂದು ಭೀಷ್ಮನ ಪಾತ್ರವನ್ನೇ ನಾನು ಮಾಡ್ತೇನೆ ಅಂತಾದ್ರೆ, ಆ ಭೀಷ್ಮನ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗಿನ ಭೀಷ್ಮನ ಒಂದು ವ್ಯಕ್ತಿತ್ವದ ಚಿತ್ರಣ, ಅಲ್ಲಿಯ ಎಲ್ಲ ಆಗುಹೋಗುಗಳ ಪರಿಕಲ್ಪನೆ ನಮಗೆ ಇರಬೇಕಾಗ್ತದೆ. ಅಂದ್ರೆ ಈಗ ಈ ತಾಳಮದ್ದಳಿಗೆ ಪೂರಕವಾಗಿ ಅಧ್ಯಯನ ಹೇಗೆ ಇರಬೇಕು ಅಂತ ಹೇಳಿ, ಯಾವುದನ್ನ ಓದಬೇಕು, ಎಷ್ಟು ಓದಬೇಕು? ಈ ರಾಮಾಯಣ ಮಹಾಭಾರತ ಗ್ರಂಥಗಳು, ಜೊತೆಗೆ ಕೆಲವೊಂದು ಕಾಲ್ಪನಿಕವಾಗಿ ಜನಪದೀಯವಾಗಿ ಕೆಲವೊಂದು ಕಥೆಗಳು ಬಂದಿರುತ್ತದೆ, ಅದು ಅದರಿಂದ ಒಳ್ಳೆಯ ಸತ್ವ ಇದ್ರೆ ಅದನ್ನೂ ಕೂಡ ತಾಳಮದ್ದಲೆಯಲ್ಲಿ ನಾವು ತಂದಿಡಬಹುದು. ಈಗ ಉದಾಹರಣೆಗಾಗಿ ಶಿಶುಪಾಲನ ವಧೆಯ ಸಂದರ್ಭದಲ್ಲಿ ಚಕ್ರ ಕೃಷ್ಣನ ಕೈಯನ್ನ ಮಾಡಿದಾಗ ದ್ರೌಪದಿ ಸೀರೆಯನ್ನ ಹರಿದು ಕಟ್ಟಿದಳು ಅನ್ನುವಂತಹ ಕತೆ, ಅದು ಎಲ್ಲಿ ಬರುತ್ತದೆ ಅನ್ನುವುದು ಕುಮಾರವ್ಯಾಸದಲ್ಲಿ ಬರುತ್ತದೋ ಗೊತ್ತಿಲ್ಲ. ಆದ್ರೆ ಈಗ ಒಳ್ಳೆಯ ಸಂಗತಿ ಇದ್ರೆ, ಅದನ್ನ ಜಾನಪದೀಯವಾಗಿ ಇದ್ರೂ ಕೂಡ ಅದೊಂದು ಒಳ್ಳೆಯ ಸಂದೇಶವನ್ನ ಸಮಾಜದಲ್ಲಿ ಬಿತ್ತರಿಸ್ತದೆ ಅಂತಾದ್ರೆ ಅದನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಮೂಲ ಕಥೆಗೆ ಎಲ್ಲೂ ಧಕ್ಕೆ ಆಗಬಾರದು, ಆ ಪಾತ್ರಕ್ಕೂ ಕೂಡ ಯಾವುದು ಧಕ್ಕೆ ಆಗಬಾರದು. ಆ ರೀತಿಯಲ್ಲಿ ಈಗ ರಾಮಾಯಣ ಮಹಾಭಾರತಗಳನ್ನು ನಾವು ಅಧ್ಯಯನ ಮಾಡಿರಬೇಕು, ಸಂಪೂರ್ಣವಾದ ಕತೆ ನಮ್ಗೆ ಗೊತ್ತಿರಬೇಕು. ಅಧ್ಯಯನ ಬೇಕೇ ಬೇಕು, ಅಧ್ಯಯನ ಇಲ್ಲದೆ ತಾಳಮದ್ದಲೆಯಲ್ಲಿ ಅರ್ಥ ಹೇಳುವ ಒಂದು ಸಾಹಸವನ್ನು ಮಾಡಬಾರದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ಪೌರಾಣಿಕ ಹಿನ್ನೆಲೆ ಇರುವಂತಹ ಇಂತಹ ಕತೆಗಳಿಗೆ ಪ್ರಾಸಂಗಿಕವಾಗಿ ಒಂದು ನಮ್ಮ ಒಂದು ಪ್ರಚಲಿತ ವಿದ್ಯಮಾನವನ್ನ ಅಳವಡಿಸಿಕೊಳ್ಳುವುದು ಹೇಗೆ ಅಂತ, ಅದು ಈಗ ನಡೆಯುತ್ತಿರುವಂತಹ ಸನ್ನಿವೇಶವನ್ನ ಆ ಸಂದರ್ಭದಲ್ಲಿ ಕಟ್ಟಿಕೊಡುವುದು, ಅದೊಂದು ಜಾಣ್ಮೆ, ಅದೊಂದು ಆಶಪಟುತ್ವ, ಆ ಕಾಲಕ್ಕೆ ಸ್ಫುರಿಸುವಂತದ್ದು. ಅಂದ್ರೆ ಮಾತಿನ ನಡುವೆ ಈ ಕಾಲಕ್ಕೆ ಪ್ರಸ್ತುತಕ್ಕೆ ಕೆಲವೊಂದು ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತಹ ಕೆಲಸ ಇದು ಹೀಗಿದೆ ಅಂತ ಹೇಳುವಂತದ್ದು, ಅದು ಆ ಒಂದು ಪಾತ್ರಧಾರಿಯ ಕಲಾ ಜಾಣ್ಮೆ. ಅದು ಪ್ರಸ್ತುತ ಸಂದರ್ಭದಲ್ಲಿ ಅದನ್ನು ಹೊಂದಿಸಿಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ತಾಳಮದ್ದಲೆ ಯಾವತ್ತೂ ಸಿದ್ಧ ಅಲ್ಲ, ಅದು ಅದು ಆಶುಪಟುತ್ವ, ಆ ಕಾಲಕ್ಕೆ ಸ್ಫುರಿಸುವಂತದ್ದು. ನಿಮಗೆ ಹೆಚ್ಚು ಇಷ್ಟವಾದಂತಹ ಪಾತ್ರಗಳು ಯಾವುವು? ನನಗೆ ಕರ್ಣನ ಪಾತ್ರ ಬಹಳ ಇಷ್ಟ, ಭೀಷ್ಮನ ಪಾತ್ರ, ನಂತರ ಈ ಸುಧನ್ವಾರ್ಜುನದಲ್ಲಿ ಸುಧನ್ವನ ಪಾತ್ರ, ಇಂತಹ ಕೆಲವೊಂದು ಪಾತ್ರಗಳು ಬಹಳ ಇಷ್ಟಪಟ್ಟು ಹೇಳುವಂತದ್ದು. ಈಗ ಕೆಲವು ಉದಾಹರಣೆ ಅಂದ್ರೆ ಕೆಲವು ಒಂದು ಸಂದರ್ಭವನ್ನ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ಬೋದಾ? ಆ ಕೃಷ್ಣನ ಪಾತ್ರಧಾರಿಯಾಗಿ ಯಾವುದೋ ಒಂದು ಸಂದರ್ಭವನ್ನ ಅಥವಾ ಬೇರೆ ಸಂದರ್ಭ ಡೈಲಾಗ್ ಹೇಳೋದಾದ್ರೆ, ಈಗ ಮಹಾಭಾರತದ ಯುದ್ಧದ ಸಂದರ್ಭ, 17ನೆಯ ದಿನ ಶಲ್ಯ ಸಾರಥ್ಯದಲ್ಲಿ ಕರ್ಣ ಯುದ್ಧಕ್ಕೆ ಮುನ್ನುಗ್ಗುತ್ತಾನೆ. ಮಧ್ಯದಲ್ಲಿ ಶಲ್ಯನೂ ಕೂಡ ಕೈ ಕೊಟ್ಟು ರಥವನ್ನ ಇಳಿದು ಹೋದಂತಹ ಸಂದರ್ಭದಲ್ಲಿ ಕರ್ಣನ ರಥದ ಚಕ್ರ ಹೂತು ಹೋಗುತ್ತದೆ. ಅವನೇ ಸಾರಥಿಯು ರಥಿಕನೂ ಆಗಿ ಯುದ್ಧವನ್ನ ಮುಂದುವರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೈ ಸೋಲುತ್ತದೆ ಕರ್ಣನಿಗೆ. ಆ ಸಂದರ್ಭದ ಒಂದು ಮಾತನ್ನ ಹೇಳುವುದಾದ್ರೆ, ಇದೇನಾಗಿ ಹೋಯಿತು ಈ ಕರ್ಣನ ಪರಿಸ್ಥಿತಿ, ನನ್ನ ಕೈ ಸೋಲುತ್ತಾ ಇದೆಯಲ್ಲ, ಯಾವ ಅಸ್ತ್ರಗಳು ಕೂಡ ನನ್ನ ನೆನಪಿಗೆ ಬಾರದೆ ಹೋಗುತ್ತಾ ಇದೆಯಲ್ಲ, ಇಷ್ಟು ದಿನದ ಯುದ್ಧದಲ್ಲಿ ಯಾರ ರಥವೂ ಕೂಡ ಈ ಕುರುಧಾರಿಣಿಯಲ್ಲಿ ಚಕ್ರ ಹೂತು ಹೋದ ಯಾವುದೇ ಘಟನೆ ಇಲ್ಲ, ಆದ್ರೆ ಈ ಕರ್ಣನ ರಥದ ಚಕ್ರವೇ ಹೂತು ಹೋಗುತ್ತದೆ ಅಂತಾದ್ರೆ ಇದರ ಅರ್ಥ ಏನು? ನಾನೇ ರಥಿಕನು ಸಾರಥಿಯೋ ಆಗಿ ಯುದ್ಧವನ್ನ ಮುನ್ನಡೆಸುತ್ತಾ ಸಾಗುತ್ತಿರುವಂತಹ ಸಂದರ್ಭದಲ್ಲಿ ಇದು ಅಸ್ತ್ರಗಳು ನನಗೆ ನೆನಪಿಗೆ ಬಾರದೆ ಹೋಗುತ್ತಾ ಇದೆಯಲ್ಲ, ಏನಾಗಿ ಹೋಯ್ತು? ಹಾಗಾದ್ರೆ ಪರಶುರಾಮರ ಶಾಪದ ಫಲವೇ ಇದು? ಹಾಗಾದ್ರೆ ನನ್ನ ಸಾವು ಸಮೀಪಿಸ್ತಾ ಇದೆಯೇ? ಸಾಯುತ್ತೇನೆ ಎನ್ನುವಂತಹ ಚಿಂತೆ ನನಗಿಲ್ಲ, ಆದ್ರೆ ನನ್ನ ದೊರೆ ಸುಯೋಧನನ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರಾಗುತ್ತಾ ಇದ್ದೇನೆ. ಎಷ್ಟು ನನ್ನನ್ನು ನಂಬಿದ ಆತ, ತನ್ನ ತಮ್ಮಂದಿರು ಹತರಾದಂತಹ ಸಂದರ್ಭದಲ್ಲಿಯೂ ದುಃಖಿಸಲಿಲ್ಲ. ನನ್ನ ಸ್ನೇಹಿತ ಕರ್ಣನಿದ್ದಾನೆ, ಜಯವಧುವನ್ನು ನನಗೆ ತಂದುಕೊಡುತ್ತಾನೆ ಎನ್ನುವಂತಹ ವಿಶ್ವಾಸ ಅವನಲ್ಲಿತ್ತು. ಆದ್ರೆ ಈಗೇನಾಗಿ ಹೋಯಿತು? ಯಾರಿದ್ದಾರೆ ನನ್ನ ದೊರೆಗೆ? ಎಂತಹ ವಿಶ್ವಾಸವನ್ನ ನನ್ನಲ್ಲಿ ತೋರಿಸಿದ್ದ ಆತ? ಊಟದಲ್ಲೋ ಆಟದಲ್ಲೋ ಅಲ್ಲ, ಎಂತಹ ಸಲುಗೆ? ಅವನ ಅಂತಃಪುರದವರೆಗೂ ಹೋಗುವಂತಹ ಸಲುಗೆಯನ್ನು ನನಗೆ ಕೊಟ್ಟಿದ್ದನಲ್ಲ. ಉಣವ ಅನ್ನದಲ್ಲಿ ನನಗೊಂದು ತುತ್ತನ್ನ ತೆಗೆದಿರಿಸ್ತಾ ಇದ್ದಂತಹ ನನ್ನ ದೊರೆ ಸುಯೋಧನ, ಅನಾಥನಾದಂತಹ ನನ್ನನ್ನ ಅಂಗಾಧಿಪತಿಯನ್ನಾಗಿ ಮಾಡಿದವ ಅಂತಹ ಸುಯೋಧನನಿಗೆ ಕೃತಜ್ಞನಾಗುವ ಬದಲು ಕೃತಜ್ಞನಾಗಿ ಹೋದನೆ, ಏನು ಮಾಡುವುದು? ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಬಹುಶಃ ಕರ್ಣನ ಮನಸ್ಥಿತಿ ಈ ರಾಮನಿರ್ಯಾಣದ ಸಂದರ್ಭದಲ್ಲಿಯೂ ಕೂಡ ಬರ್ತದೆ ಅಂತ ಕಾಣುತ್ತದೆ. ಲಕ್ಷ್ಮಣನ ಸ್ಥಿತಿ ಹೌದು, ವಿಯೋಗ ಆಗಲೂ ಕೂಡ ಒಂದು ತೀರಾ ಯಾವತ್ತೂ ಕೂಡ ರಾಮ ಲಕ್ಷ್ಮಣರು ಅಗಲಿದ್ದಿದ್ದೇ ಇಲ್ಲ, ಆದ್ರೆ ತನ್ನ ಅಣ್ಣನಾದಂತಹ ಅಂದ್ರೆ ಸಕಲವೂ ಲಕ್ಷ್ಮಣನಿಗೆ ರಾಮ, ಬಂಧುವೂ ಎಲ್ಲವೂ ತಂದೆ ತಾಯಿಯೂ ಎಲ್ಲವೂ ರಾಮನಾಗಿದ್ದಂತಹ ಸಂದರ್ಭದಲ್ಲಿ ಆ ರಾಮನನ್ನ ಅಗಲಿ ಹೋಗುವಂತಹ ಸಂದರ್ಭ ಲಕ್ಷ್ಮಣನಿಗೆ, ಅದು ಕೂಡ ಬಹಳ ಕರುಣಾಜನಕವಾದಂತಹ ಒಂದು ಇದು ಅಂದ್ರೆ ನೋಡುಗರ ಕೇಳುಗರ ಮನಸ್ಸಿಗೆ ಮುಟ್ಟುವಂತದ್ದು, ಒಂದು ಕರುಣಾರಸವನ್ನ ಉಕ್ಕಿಸುವಂತದ್ದು. ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಅಲ್ಲೂ ಕೂಡ ಲಕ್ಷ್ಮಣನಿಗೆ ತನಗೆ ಶಾಪ ತೊಕ್ಕಿತು ಅನ್ನುವ ಚಿಂತೆಯಲ್ಲ, ಆದರೆ ಲಕ್ಷ್ಮಣನನ್ನು ಬಿಟ್ಟು ರಾಮ ಹೇಗಿರ್ತಾನೆ ಎನ್ನುವುದು ಲಕ್ಷ್ಮಣನಿಗೆ ಚಿಂತೆ, ನನ್ನನ್ನು ಬಿಟ್ಟು ಹೇಗಿರ್ತಾನೆ. ಪ್ರತಿದಿನ ರಾಮನಿಗೆ ಹಾಸಿಗೆಯನ್ನು ಹಾಕಿ ಕೊಡುವಲ್ಲಿಯವರೆಗೆ ಲಕ್ಷ್ಮಣನ ಸೇವೆ ರಾಮನಿಗಾಗಿ, ನಾನಿಲ್ಲದೆ ರಾಮ ಹೇಗೆ ಬದುಕುತ್ತಾನೆ ಅಯೋಧ್ಯೆಯಲ್ಲಿ ಅನ್ನುವ ಚಿಂತೆಯೇ ಲಕ್ಷ್ಮಣನಿಗೆ ಬಹುವಾಗಿ ಕಾಡುತ್ತದೆ ಹೋಗುವಂತಹ ಸಂದರ್ಭದಲ್ಲಿ. ಹಾಗಾಗಿ ಇದು ಅದಕ್ಕೆ ಒಂದು ಮೇಳೈಸಬಹುದು. ತಾಳಮದ್ದಳಿಂದ ಸ್ವಲ್ಪ ಮುಂದುವರೆದು ಈ ಭಗವದ್ಗೀತೆಯ ಪ್ರವಚನ ಬಹುಶಃ ಜನರಿಗೆ ಜೀವನ ಸಂದೇಶವನ್ನು ನೀಡುವಂತಹ ಒಂದು ಸಂದರ್ಭ ಇದು. ಇದನ್ನು ಕೃಷ್ಣ ಭಗವಾನ್ ಅರ್ಜುನನ ಮೂಲಕ ಹೇಳಿಸಿರುವಂತಹದ್ದು ಅಂತ, ಅಂದ್ರೆ ಅರ್ಜುನನಿಗೆ ಹೇಳಿದ ಉಪದೇಶ ಮಾಡಿರುವಂತಹದ್ದಾದ್ರೂ ಕೂಡ ಅದು ಜಗತ್ತಿಗೆ ಸಾರಿರುವಂತಹ ಒಂದು ಸಂದೇಶ, ಈ ಬಗ್ಗೆ ಹೇಳಿ. ಖಂಡಿತ, ಯಾಕೆಂದ್ರೆ ವೇದೋಪನಿಷತ್ತುಗಳ ಸಾರವಾದಂತಹ ಭಗವದ್ಗೀತೆಯನ್ನ ಅರ್ಜುನನ ಮೂಲಕವಾಗಿ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ. ಇದು ನಿಜಕ್ಕೂ ಒಂದು ಬದುಕಿನ ಕೈಪಿಡಿ. ಇದು ನಮ್ಮ ಬದುಕು ಹೇಗಿರಬೇಕು ಎನ್ನುವಂಥದ್ದನ್ನ ಈಗ ನಮ್ಮ ಕಾಲಕ್ಕಾಗುವಾಗ ನಮ್ಗೆ ಭಗವದ್ಗೀತೆ ಗೊತ್ತೇ ಇರಲಿಲ್ಲ. ನಾನು ಯೋಚನೆ ಮಾಡುವುದು ಹಾಗೆ, ಆ ಕಾಲಕ್ಕೆ ನಮ್ಮ ಬದುಕು ಹೇಗಿತ್ತು ಕೇಳಿದ್ರೆ ಪ್ರಕೃತಿಗೆ ಸಹಜವಾಗಿತ್ತು ನಮ್ಮ ಬದುಕು. ಆದ್ರೆ ಈ ಕಾಲಕ್ಕಾಗುವಾಗ ಈ ಧಾವಂತದ ಬದುಕಿನಲ್ಲಿ, ಈ ಪೈಪೋಟಿಯ ಬದುಕಿನಲ್ಲಿ ಒಂದು ಸ್ಥಿತ ಪ್ರಜ್ಞತೆಯನ್ನ ಕಾಯ್ದುಕೊಳ್ಳುವುದು ಮನುಷ್ಯನಿಗೆ ಬಹಳ ಕಷ್ಟ. ಆ ಕಾರಣಕ್ಕಾಗಿ ಭಗವದ್ಗೀತೆ ಬೇಕು ನಮಗೆ. ಭಗವದ್ಗೀತೆಯಿಂದ ನಾವು ಹೇಗೆ ನಮ್ಮ ಮನಸ್ಸನ್ನ ಒಂದು ಸ್ಥಿಮಿತದಲ್ಲಿ ಇಟ್ಟುಕೊಳ್ಬೇಕು, ನಮ್ಮ ಜೀವನ ಹೇಗಿರಬೇಕು, ನಮ್ಮ ನಿಜವಾದ ಗಮ್ಯ ಯಾವುದು, ಇದೆಲ್ಲವನ್ನ ಅರಿತು ನಡೀಲಿಕ್ಕಾಗ್ತದೆ. ಯಾಕೆಂದ್ರೆ ಒಂದು ಯಾವುದೋ ಒಂದು ಮನೆಗೆ ಯಾವುದೋ ಒಂದು ಪೀಠ ವಸ್ತುವನ್ನ ನಾವು ತಂದಾಗ, ಉದಾಹರಣೆಗೆ ಫ್ರಿಜ್ ಅಂತ ಇಟ್ಕೊಳ್ಳಿ, ತಂದಾಗ ನಾವು ಒಂದು ಮ್ಯಾನ್ಯುವಲ್ ಜೊತೆಗೆ ಕೊಟ್ಟಿರ್ತಾರೆ ಕೈಪಿಡಿ, ಈ ಫ್ರಿಜ್ ಅನ್ನ ಬಳಸುವುದು ಹೇಗೆ ಅಂತ ಹೇಳಿ. ಆದ್ರೆ ಆ ಫ್ರಿಜ್ ಹಾಳಾದ ಮೇಲೆ ನಮ್ಗೆ ಆ ಮ್ಯಾನ್ಯುವಲ್ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ. ಈಗೂ ಹಾಗೆ, ಯಾಕೆಂದ್ರೆ ನಮ್ಮ ಜೀವನದ ಕೈಪಿಡಿ ಭಗವದ್ಗೀತೆ. ಈ ಬದುಕು ಹೇಗಿರಬೇಕು ಅನ್ನುವುದು ಭಗವದ್ಗೀತೆಯಲ್ಲಿ ಸವಿಸ್ತಾರವಾಗಿದೆ. ಈ ಪ್ರಾರಂಭದಲ್ಲೇ ಎಳವೆಯಲ್ಲಿಯೇ ನಮಗೆ ಭಗವದ್ಗೀತೆ ಸಿಕ್ಕಿದ್ರೆ ಬದುಕು ಬಹಳ ಸುಂದರವಾಗಿರುತ್ತದೆ. ಹಾಗಾಗಿ ಈ ಒಂದು ಧಾವಂತದ ಬದುಕಿನಲ್ಲಿ, ಈ ಪೈಪೋಟಿಯ ಬದುಕಿನಲ್ಲಿ, ಈ ಟೆನ್ಷನ್ನಿನ ಬದುಕಿನಲ್ಲಿ ಭಗವದ್ಗೀತೆ ಎಲ್ಲರಿಗೂ ಬೇಕೇ ಬೇಕು. ಅದಕ್ಕೆ ಇಷ್ಟು ಪ್ರಸ್ತುತವಾಗಿದೆ, ಆ ಕಾಲಕ್ಕದಷ್ಟು ಪ್ರಚಾರದಲ್ಲಿ ಇರಲಿಲ್ಲ ಅಂತ ನನಗನ್ನಿಸುವುದು. ಈ ಕಾಲಕ್ಕಾಗಿ ಭಗವದ್ಗೀತೆ ಬಹಳ ಪ್ರಚಾರವನ್ನು ಪಡೆದುಕೊಂಡಿದೆ. ಸರ್ವರೂ ಕೂಡ ಭಗವದ್ಗೀತೆಯನ್ನು ಇಷ್ಟಪಡ್ತಾರೆ. ಯಾಕೆ? ನಮ್ಮ ಈ ಟೆನ್ಷನ್ ಒತ್ತಡದಿಂದ ಮುಕ್ತರಾಗಬೇಕು ನಾವು. ಬದುಕನ್ನ ಒಂದು ಸಮದೃಷ್ಟಿಯಲ್ಲಿ, ಸುಖ ದುಃಖಗಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ, ಸರಿಯಾದ ಸಮತ್ವವನ್ನ ಇಟ್ಟುಕೊಂಡು ಬದುಕನ್ನು ಮುನ್ನಡೆಸಬೇಕು ಎನ್ನುವ ದೃಷ್ಟಿಯಲ್ಲಿ ಭಗವದ್ಗೀತೆ ಓದು ಅದು ಬಹಳ ಪ್ರಸ್ತುತವಿದೆ ಈ ಕಾಲಕ್ಕೆ. ಇಂದಿನ ಯೋಜನತೆ ನೋಡಿದ್ರೆ ಈ ಭಗವದ್ಗೀತೆಯ ಸಾರವನ್ನು ಅರ್ಥೈಸುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಅವರನ್ನ ಒಳಗೊಳಿಸಬೇಕ ಹೇಗೆ? ಖಂಡಿತ ಇದ್ದಾರೆ. ಯಾಕೆಂದ್ರೆ ನಾವು ಹತಾಶರಾಗಬೇಕಿಲ್ಲ. ಈಗಿನ ಯುವ ಜನಾಂಗ ಏನಿದೆ, ಇದು ಪುನಃ ನಮ್ಮ ಸಂಸ್ಕೃತಿಯತ್ತ ವಾಲ್ತಾ ಇದ್ದಾರೆ. ಈಗ ನಾವು ಅಂದುಕೊಳ್ತೇವೆ ಬಹಳ ಯಾಂತ್ರಿಕವಾದಂತಹ ಯುಗ ಬಂದಿದೆ, ನಮ್ಮ ಬದುಕು ಹಿಂದೆಲ್ಲ ಹೇಳ್ತಾ ಇದ್ರು ಮೂರು ಮುಖ್ಯ ಸಂಗತಿಗಳೊಂದಿಗೆ ನಮ್ಮ ಬದುಕು ಇರಬೇಕಿತ್ತು, ಇರ್ತಾ ಇತ್ತು ಹಿಂದೆ. ಒಂದು ದೇವರ ಜೊತೆಗಿನ ಸಂಬಂಧ, ಒಂದು ಪ್ರಕೃತಿಯ ಜೊತೆಗಿನ ಸಂಬಂಧ, ಇನ್ನೊಂದು ಜೀವಿಗಳ ಜೊತೆಗಿನ ಸಂಬಂಧ. ಈ ಮೂರು ಸಂಬಂಧಗಳಲ್ಲಿ ಒಂದು ವ್ಯಕ್ತಿಯ ಬದುಕು ಆಗ್ತಿತ್ತು, ಬಹಳ ಶಿಸ್ತುಬದ್ಧವಾಗಿ ಅವನ ಬದುಕಿರ್ತಿತ್ತು. ಈಗ ಹಾಗಲ್ಲ. ಜೀವಿಗಳಲ್ಲದ ಈ ಕಂಪ್ಯೂಟರ್ ಮೊಬೈಲ್ ಇದರ ಜೊತೆಗಿನ ಬದುಕು ಬಹಳ ಹೆಚ್ಚಾಗಿದೆ. ಹಾಗಾಗಿ ಈ ಕಾಲಕ್ಕೆ ನಮಗೆ ಭಗವದ್ಗೀತೆಯನ್ನ ಮಕ್ಕಳು, ಈಗಿನ ಯುವ ಪೀಳಿಗೆ ಬಹಳ ನಮ್ಮ ಸಂಸ್ಕೃತಿಯತ್ತ ವಾಲ್ತಾ ಇದ್ದಾರೆ, ಇದನ್ನೆಲ್ಲ ಅರ್ಥೈಸಿಕೊಳ್ತಾ ಇದ್ದಾರೆ. ಒಂದಿಷ್ಟು ನಾವು ಹಿರಿಯರಾದವರು ಅವರಿಗೆ ತಿಳಿಸಬೇಕಾದ್ದು ಬಹಳ ಮುಖ್ಯ ಸಂಗತಿ, ಜೊತೆಗೆ ಅವರು ಅದನ್ನ ಸ್ವೀಕರಿಸ್ತಾ ಇದ್ದಾರೆ ಕೂಡ. ಶ್ಲೋಕದ ರೂಪದಲ್ಲಿ ಇದ್ರೆ ಒಳ್ಳೆಯದು ಅಥವಾ ಅದನ್ನು ಅರ್ಥೈಸುವುದಕ್ಕಾಗಿ ಅದನ್ನ ವ್ಯಾಖ್ಯಾನಿಸುವಂತಹದ್ದು ಕೂಡ ಅಗತ್ಯ ಇದೆಯಾ? ವ್ಯಾಖ್ಯಾನಿಸುವ ಅಗತ್ಯ ಇದೆ. ಯಾಕೆಂದ್ರೆ ಈಗ ನಾವೆಲ್ಲ ಹೋಗುವಾಗ ಶಾಲೆಗಳಲ್ಲಿ ಹೇಳುವುದು ಏನಂತಂದ್ರೆ, ನೀವು ಈಗ ಕಂಠಪಾಠವನ್ನು ಮಾಡಿ, ಅದನ್ನ ಕಂಠಸ್ಥ ಮಾಡಿ. ಈಗ ಶ್ರವಣ ಮನನ ನಿಧಿಧ್ಯಾಸಿತವ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಇದು ಈಗ ಕಂಠಸ್ಥ ಆದ್ರೆ ನಿಮ್ಮ ಬದುಕು ಬಹಳ ದೀರ್ಘ ಆಗಿದೆ. ಯಾವಾಗೆಲ್ಲ ನಿಮಗೆ ಸಮಸ್ಯೆಗಳು ಬಂತೋ ಆ ಕಾಲಕ್ಕೆ ಅದು ತಾನಾಗಿ ಯಾವ ಸಮಸ್ಯೆಗೆ ಪರಿಹಾರ ರೂಪವಾಗಿ ಈ ಶ್ಲೋಕ ಇದೆ ಅನ್ನುವಂಥದ್ದು ನಿಮ್ಗೆ ತಾನಾಗಿ ಅದು ಒದಗಿ ಬರುತ್ತದೆ ಅಂತೇಳಿ. ಆಗ ಅದರ ಅರ್ಥ ಸ್ಫುರಣೆ ಆಗ್ತದೆ. ಈಗ ಎಳವೆಯಲ್ಲಿ ನಮ್ಗೆ ಯಾವುದು ಗೊತ್ತಾಗೋದಿಲ್ಲ, ಎಲ್ಲ ಸಂಸ್ಕೃತದಲ್ಲಿ ಇರುತ್ತದೆ. ಮೊದಲು ಕಂಠಸ್ಥ ಆಗಬೇಕಾದ್ದು ಬಹಳ ಮುಖ್ಯ. ಆನಂತರ ಅದರ ಅರ್ಥವನ್ನು ನಿಧಾನವಾಗಿ ಗ್ರಹಿಸಿಕೊಂಡು ನಮ್ಮ ಬದುಕಿಗೆ ಅನ್ವಯ ಮಾಡಿಕೊಳ್ಬಹುದು ಅಂತೇಳಿ. ಭಗವದ್ಗೀತೆಯ ಸಂದೇಶದ ಜೊತೆ ಜೊತೆಗೆ ನಾವು ಅಳವಡಿಸಿಕೊಳ್ಳಬೇಕಾಗಿರುವಂತಹದ್ದು ಒಂದಷ್ಟು ಸಂಸ್ಕಾರಗಳು, ಇದನ್ನ ಜನರಿಗೆ ತಲುಪಿಸುವುದು ಹೇಗೆ? ಅದು ನಮ್ಮ ಸಂಸ್ಕಾರಗಳು, ನಮ್ಮ ಪರಂಪರೆಗಳು, ಮುಖ್ಯವಾಗಿ ನಮ್ಮ ಮಹಿಳೆಯರಿಂದ ಆಗಬೇಕಾದಂತಹ ಕೆಲಸ. ಯಾಕೆಂದ್ರೆ ತಾಯಿಯೇ ಮೊದಲ ಗುರು. ನಮ್ಮ ಮಕ್ಕಳಿಗೆ ನಾವು ಹೇಳುದು, ಆ ಮಕ್ಕಳು ದೊಡ್ಡಾದ್ಮೇಲೆ ಅವರ ಮಕ್ಕಳಿಗೆ, ಹೀಗೆ ನಮ್ಮ ಸಂಸ್ಕಾರಗಳು ಪರಂಪರೆಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಮುಂದುವರಿಯುತ್ತದೆ. ಅದು ನಮ್ಮ ಹಿರಿಯರಂತಹ ಮಹಿಳೆಯರದ್ದು ಮೊದಲ ಕರ್ತವ್ಯ ಅದು ಈ ರೀತಿಯಲ್ಲಿ. ಯಾಕೆಂದ್ರೆ ನಮಗೆಲ್ಲ ಚಿಕ್ಕವರಿರುವಾಗ ಹೇಳ್ತಾ ಇದ್ರು, ಬೆಳಗ್ಗೆ ಸೂರ್ಯ ಮನೆಯ ಹೊಸ್ತಿಲಿಗೆ ಬೀಳುವ ಮೊದಲು ಮನೆಯ ಮುಂದೊಂದು ರಂಗವಲ್ಲಿ ಇರಬೇಕು ಅಂತ ಹೇಳಿ. ಅದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಅವರು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಹಾಗಾಗಿ ಆ ಸಂಸ್ಕಾರಗಳು ವರ್ಗಾವಣೆ ಆಗ್ತಾ ಹೋಗ್ತದೆ. ಹಾಗಾಗಿ ಮಹಿಳೆಯರದ್ದು ಬಹಳ ಪ್ರಮುಖ ಪಾತ್ರ ಅಂತ ನನಗನ್ನಿಸ್ತದೆ. ಈಗ ಗಂಡು ಮಕ್ಕಳಾದ್ರೆ ಈ ಮನೆಯಲ್ಲಿ ನಡೆದುಕೊಂಡು ಬಂದದ್ದು, ಈಗ ಹವ್ಯಕ ಬ್ರಾಹ್ಮಣರಾದ್ರೆ ಸಂಧ್ಯಾ ವಂದನೆಯೋ ಜಪತಪವೋ ಅಥವಾ ಏನು ನಡೆದುಕೊಂಡು ಬಂದಿದೆ. ಬೆಳಗ್ಗೆ ಎದ್ದು ಮುಖ ತೊಳೆಯುವುದರಿಂದ ಹಿಡಿದು ಹೇಳಿಕೊಡ್ಬೇಕಾದಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆಂದ್ರೆ ಹಾಗೆ ಎದ್ದು ಮೊಬೈಲ್ ಅನ್ನು ಹಿಡಿಯುವಂತಹ ಪರಿಸ್ಥಿತಿ ಇದೆ. ಎದ್ದು ಮುಖ ತೊಳಿಬೇಕು, ಅದನ್ನೆಲ್ಲ ಹೇಳಿಕೊಡ್ಬೇಕು. ಪ್ರಾರಂಭದಲ್ಲಿ ಎಳವೆಯಲ್ಲೇ ಕಲಿಸಬೇಕಾದದ್ದು ತಂದೆ ತಾಯಿಗಳ ಮೊದಲ ಕರ್ತವ್ಯ. ತಾಯಿ ಇದು ಪ್ರಮುಖ ಪಾತ್ರ ಅಂತ ನನ್ನ ಭಾವನೆ. ಶಾಲೆಯಲ್ಲಿ ಇದನ್ನ, ಈ ಸಂಸ್ಕಾರವನ್ನು ಹೇಗೆ ಕಲಿಸಬಹುದು? ಶಾಲೆಯಲ್ಲಿ ಶಿಕ್ಷಕರು ಇದನ್ನು ಹೇಳಬೇಕು. ಯಾಕೆಂದ್ರೆ ಕೇವಲ ಈಗಿನ ಶಿಕ್ಷಣ ಪದ್ಧತಿಯನ್ನು ನೋಡಿದ್ರೆ, ನಾನು ಹಲವು ಶಾಲೆಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರು ಹೇಳುದು, ನಮಗೆ ಬೇರೆ ಕೆಲಸಗಳೇ ಜಾಸ್ತಿ ಆಗ್ತದೆ, ಮಕ್ಕಳಿಗೆ ಪಾಠ ಮಾಡುವುದಕ್ಕೆ ನಮಗೆ ಪುರುಸೊತ್ತಿಲ್ಲ, ಉಳಿದ ಮೌಲ್ಯ ಶಿಕ್ಷಣವನ್ನ ನಾನು ಹೇಳಿಕೊಡೋದು ಯಾವಾಗ ಅನ್ನುವಂತ ಪ್ರಶ್ನೆ ಇದೆ. ಹಾಗಾಗಿ ಅವರಿಗೆ ಆ ಉಳಿದ ಕೆಲಸಗಳ ಒತ್ತಡದಿಂದ ಅವರನ್ನು ಬಿಡುಗಡೆಗೊಳಿಸಬೇಕು, ಮಕ್ಕಳಿಗೆ ಅವರು ಒಂದಿಷ್ಟು ಸಮಯವನ್ನು ಕೊಡಬೇಕು. ಒಂದಿಷ್ಟು ಕತೆಗಳು ಹಿಂದೆಲ್ಲ ಹೇಳ್ತಾ ಇದ್ರು, ಪಂಚತಂತ್ರದ ಕತೆಗಳು ವಾರಕ್ಕೊಮ್ಮೆ ಲೈಬ್ರರಿಯಿಂದ ಕಥಾ ಪುಸ್ತಕವನ್ನೆಲ್ಲ ಕೊಡ್ತಾ ಇದ್ರು, ಈ ಕಾಲಕ್ಕೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಹಾಗೆ ಕತೆಗಳ ಮೂಲಕ ಅವರನ್ನ ಸಂಸ್ಕಾರಯುತವಾಗಿ ಮಾಡಬಹುದು. ಶಿಕ್ಷಕರು ಆ ರೀತಿಯ ಪ್ರಯತ್ನವನ್ನ ಮಾಡಬಹುದು ಕತೆಗಳ ಮೂಲಕ, ಯಾಕೆಂದ್ರೆ ಅವರ ವೃತ್ತಿಯ ಹಾಗೆ ಕಲಿಸುವುದು, ಯಾವುದನ್ನು ಮಾಡಿ ತೋರಿಸುವುದು ಮನೆಯಲ್ಲಿ. ತಂದೆ ತಾಯಿಗಳು ಮಾಡಿ ಅವ್ರ ತಂದೆ ತಾಯಿಗಳನ್ನ ಅನುಸರಿಸ್ತಾರೆ ಮಾಡಿದ್ದನ್ನ ನೋಡಿ, ಆದ್ರೆ ಶಾಲೆಯಲ್ಲಿ ಆಗಲ್ಲ, ಅವ್ರು ಹೇಳಬೇಕು. ಕತೆಗಳ ಮೂಲಕವಾದರೂ ಒಂದು ಸಂಸ್ಕಾರವನ್ನ ಅವರು ತಿಳಿಸಿಕೊಡಬೇಕು ಅಂತ ಹೇಳಿ. ಇಂದು ನಾವು ಕಾಣ್ತಾ ಇರುವಂತಹ ಒಂದು ಸಂಘರ್ಷಗಳಿಗೆ ಈ ಮೌಲಿಕ ಶಿಕ್ಷಣದ ಕೊರತೆಯು ಕೂಡ ಪ್ರಮುಖವಾದಂತಹ ಕಾರಣವಾಗ್ತದೆ ಹೇಗೆ? ಖಂಡಿತ ಹೌದು, ಖಂಡಿತಕ್ಕೂ ಹೌದು. ಅಂದ್ರೆ ಮೌಲ್ಯ ಶಿಕ್ಷಣದ ಕೊರತೆಯಿಂದಲೇ ಆಗಿರುವಂತದ್ದು. ಸರಿಯಾದಂತಹ ತಿಳುವಳಿಕೆಯನ್ನ ಎಳವೆಯಲ್ಲೇ ನಾವು ಅವರಿಗೆ ಕಲಿಸಿಕೊಡಬೇಕು. ಆ ಮೌಲ್ಯ ಶಿಕ್ಷಣದ ಕೊರತೆಯಿಂದಲೇ ಅನೇಕ ಅವಘಡಗಳನ್ನ ಆಗೋದನ್ನ ನಾವು ಕಾಣ್ತಾ ಇದ್ದೇವೆ. ಇದು ಖಂಡಿತಕ್ಕೂ ಹೌದು. ತಾಲೂಕು ಪಂಚಾಯತಿ ಅಧ್ಯಕ್ಷೆಯಾಗಿಯೂ ಕೂಡ ನೀವು ಕಾರ್ಯವನ್ನು ನಿರ್ವಹಿಸಿದಂತಹವರು. ಒಂದು ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಪಂಚಾಯತ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕಾರ್ಯನಿರತವಾಗಿದೆ? ಖಂಡಿತ, ಯಾಕೆಂದ್ರೆ ವಿಕೇಂದ್ರೀಕರಣ ವ್ಯವಸ್ಥೆ ಇದು. ಒಂದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್, ಹೀಗೆ ಅಧಿಕಾರಿಗಳ ಅಧಿಕಾರದ ವಿಕೇಂದ್ರೀಕರಣ ಆದಂತಹ ಸಂದರ್ಭದಲ್ಲಿ ಈಗ ಒಂದು ತಾಲೂಕು ಪಂಚಾಯತ್ದಲ್ಲಿ ಅನೇಕ ಮೆಂಬರ್ಗಳು ಇರ್ತಾರೆ, ಸದಸ್ಯರಿರ್ತಾರೆ. ಅವರವರ ಭಾಗದಲ್ಲಿ ಏನೇನು ಆಗುಹೋಗುಗಳಿದೆ, ಏನೇನು ಕುಂದುಕೊರತೆಗಳಿದೆ, ಇದನ್ನೆಲ್ಲ ಗ್ರಹಿಸಿಕೊಂಡು ಅನುದಾನವನ್ನ ಅವರು ಅದಕ್ಕೆ ಕೊಡುವಂತದ್ದು. ಹಾಗಾಗಿ ಈ ರೀತಿಯ ವ್ಯವಸ್ಥೆ ಇದ್ರೆ ಪ್ರತಿ ಮನೆಗೂ ಕೂಡ ಏನೋ ಒಂದು ಸರ್ಕಾರದ ಸೌಲಭ್ಯ ದೊರಕುತ್ತದೆ. ಎಲ್ಲವನ್ನು ಮೇಲಿಂದ ಗ್ರಹಿಸಲಿಕ್ಕೆ ಆಗೋದಿಲ್ಲ. ಒಬ್ಬ MLAಗೆ ಪ್ರತಿ ಗ್ರಾಮದಲ್ಲಿ ಏನ್ ನಡೀತದೆ ಎನ್ನುವುದನ್ನು ಗ್ರಹಿಸುವುದಕ್ಕಾಗೋದಿಲ್ಲ. ಹಾಗಾಗಿ ಈ ವಿಕೇಂದ್ರೀಕರಣ ವ್ಯವಸ್ಥೆ ಇದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಅವಧಿಯಲ್ಲೂ ಕೂಡ ನಾನು ಇಡೀ ತಾಲೂಕು ಓಡಾಡಿದ್ದೇನೆ. ಅವರವರ ಸ್ಥಳೀಯ ಅಲ್ಲಿಯ ಸದಸ್ಯರು ಆ ಭಾಗದ ಕುಂದುಕೊರತೆಗಳನ್ನು ಅವರು ಗ್ರಹಿಸುತ್ತಾರೆ. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು ಮುಂದೆ ಬರಬೇಕು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅಥವಾ ಬೇರೆ ಬೇರೆ ಇಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂದ್ರೆ ಕುಟುಂಬದ ಸದಸ್ಯರು ಯಾವ ರೀತಿ ಕೈ ಜೋಡಿಸಬೇಕು? ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸಹಕಾರಿಯಾಗಿರ್ಬೇಕು. ಯಾಕೆಂದ್ರೆ ಒಂದು ಕಾಲ ಇತ್ತು ಹೆಣ್ಣು ಮಕ್ಕಳು ನಾಲ್ಕು ಗೋಡೆಯ ಮಧ್ಯೆ ಇರಬೇಕು ಅನ್ನುವಂಥದ್ದು ಮನಸ್ಥಿತಿ. ಆದ್ರೆ ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಮಹಿಳೆಯೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಅವಳು ಪ್ರವೇಶವನ್ನ ಪಡೆದುಕೊಂಡಿದ್ದಾಳೆ. ಮನೆಯಲ್ಲಿ ಎಲ್ಲರ ಸಹಕಾರವೂ ಕೂಡ ಬೇಕು. ಒಂದು ಆಹಾರವನ್ನು ಸಿದ್ಧಪಡಿಸುವುದಿರಲಿ, ಮನೆಯಲ್ಲಿ ಎಲ್ಲರಿಗೂ ಬೇಕಾದಂಥದ್ದು ಅದು. ಎಲ್ಲರೂ ಕೂಡಿ ಜೊತೆಗೂಡಿ ಆ ಮನೆಯ ಕೆಲಸವನ್ನು ನಿಭಾಯಿಸಿದ್ರೆ ಎಲ್ಲರೂ ಕೂಡ ಅವರವರ ಸ್ವಂತ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗುವುದಕ್ಕೆ ಅನುಕೂಲ ಆಗುತ್ತದೆ. ಹಾಗಾಗಿ ಎಲ್ಲರ ಸಹಕಾರ ತೀರಾ ಅಗತ್ಯ. ಬಹಳ ಸಂತೋಷ ಚಂದ್ರಕಾಲ ಭಟ್ ಅವರೇ. ಗೃಹಿಣಿಯಾಗಿ ಇದ್ದುಕೊಂಡು ಮನೆಗೆ ಸೀಮಿತವಾಗದೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಿ. ಅದರಲ್ಲಿ ವಿಶೇಷವಾಗಿ ಯಕ್ಷಗಾನ ತಾಳಮದ್ದಳೆ ಆಗ್ಬಹುದು, ಭಗವದ್ಗೀತಾ ಪ್ರವಚನ ಆಗ್ಬಹುದು, ಅಥವಾ ಉಪನ್ಯಾಸವನ್ನ ನೀಡುವಂತಹದ್ದು ಇರಬಹುದು, ಸಂಸ್ಕಾರವನ್ನ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನ ಆಗ್ಬಹುದು, ಅಥವಾ ಸಾಮಾಜಿಕ ಚಟುವಟಿಕೆಗಳಾಗ್ಬಹುದು. ಈ ಎಲ್ಲ ಚಟುವಟಿಕೆಯ ಬಗ್ಗೆ ನಿಮ್ಮ ಅನುಭವವನ್ನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ನಿಮಗೂ ಕೂಡ. ಇಂದಿನ ಮಹಿಳಾವಾಣಿಯಲ್ಲಿ ಕೇಳಿದರೆ ಯಲ್ಲಾಪುರ ತಾಲೂಕಿನ ಇಡಗುಂದಿ ಸಾಳೆಮಕ್ಕಿಯ ಬಹುಮುಖ ಪ್ರತಿಭೆ ಚಂದ್ರಕಲಾ ವೆಂಕಟರಮಣ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್

ಪ್ರೇಮದ ಜೊತೆ